ಆಕಾಶವಾಣಿಯಲ್ಲಿ ಆರೋಗ್ಯವಾಣಿ ಪ್ರತಿ ವಾರ ಮನೆ ಬಾಗಿಲಿಗೆ ಆರೋಗ್ಯ ಪರಿಣಿತ ವೈದ್ಯ ವೃಂದದಿಂದ ಕಾಯ ವಾಚ ಮನಸ ವಿಶ್ಲೇಷಣೆ ಪ್ರತಿ ಗುರುವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರತಿ ಮಂಗಳವಾರ ಬೆಳಗ್ಗೆ 8:02 101.3 ಎಫ್ಎಂ ರೇನ್ಬೋದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 8:45 102.9 ಬೆಂಗಳೂರು ವಿವಿಧ ಭಾರತಿಯಲ್ಲಿ ಆರೋಗ್ಯವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 6:51 ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಈಗ ಕೇಳಿ ರೈತ ಬಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಶ್ರೀರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸಬಹುದು ಪೌಷ್ಟಿಕ ಕೈತೋಟದ ಮಹತ್ವ ಮತ್ತು ವಿವಿಧ ತರಕಾರಿಗಳ ಆಯ್ಕೆ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣಿ ತದನಂತರ ಕೆರೂರಿನ ಕುಶಾಲಪ್ಪ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳಿಬಿರಿ ಬನ್ನಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ವಾಣಿಜ್ಯ ಪ್ರಕಟಣೆ ನಂತರ ಈಗ ಕೇಳಿ ಪೌಷ್ಟಿಕ ಕೈತೋಟದ ಮಹತ್ವ ಮತ್ತು ವಿವಿಧ ತರಕಾರಿಗಳ ಆಯ್ಕೆ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುಗರಿಗೆ ನಮಸ್ಕಾರ ಕೇಳುಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ತೋಟ ಅಂದರೆ ಏನು ಏನೇನು ಪೌಷ್ಟಿಕ ತೋಟದಲ್ಲಿ ತರಕಾರಿಗಳನ್ನು ಬೆಳೆದು ನಮ್ಮ ನಿತ್ಯ ಮನೆ ಬೆಳಕೆಗೆ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದಾವಂತಕ್ಕಂಥ ವಿಚಾರ ಜೊತೆಗೆ ಈ ಪೌಷ್ಟಿಕ ತೋಟ ಅಥವಾ ಕಿಚನ್ ಗಾರ್ಡನನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಏನು ಒಂದು ಅಂಶಗಳನ್ನು ಗಮನಿಸಬೇಕು ಯಾವ ರೀತಿ ಇದು ಇವತ್ತಿನ ದಿನಗಳಲ್ಲಿ ನಮ್ಮ ಹಳ್ಳಿ ಜನರಿರ್ಬೋದು ಅಥವಾ ಪಟ್ಟಣ ಜನರಿಗೆ ಯಾವ ರೀತಿ ಮಹತ್ವವನ್ನು ಪಡೀತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಶೇಖರಗೌಡ ಪಾಟೀಲ್ರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶೇಖರಗೌಡ್ರೆ ನಮಸ್ಕಾರ ಸರ್ ಶೇಖರಗೌಡ್ರೆ ಹೇಳಿ ಪೌಷ್ಟಿಕ ತೋಟ ಅಂತೇಳಿ ಇತ್ತೀಚೆಗೆ ಭಾಳಷ್ಟು ಮಹತ್ವವನ್ನು ಪಡಿತಾ ಇದೆ ಹಳ್ಳಿಗಳಲ್ಲಿರಬಹುದು ಅಥವಾ ವಿಶೇಷವಾಗಿ ಪಟ್ಟಣಗಳಲ್ಲಿ. ಹೌದು, ಈ ಪೌಷ್ಟಿಕ ತೋಟ ಅಂದ್ರೆ ಏನು ಕಾನ್ಸೆಪ್ಟ್ ಸ್ವಲ್ಪ ಹೇಳಿ ನಮ್ಮ ಅವರ ಕೊಡಿ. ಪೌಷ್ಟಿಕ ತೋಟ ಅಂದ್ರೆ ಈ ತೋಟದ ಮೊಟ್ಟ ಮೊದಲೇ ಒಂದು ಉದ್ದೇಶ ಅಂದ್ರೆ ಈ ತೋಟ ನಮ್ಮ ಅಡಿಗೆ ಮನೆಯ ಸಮೀಪ ಇರಬೇಕು. ಒಂದಿತ್ತು ಅಡಿಗೆ ಮನೆ ಸಮೀಪ ಯಾಕೆ ಇರಬೇಕು ಅನ್ನೋದಂದ್ರೆ, ಅಡಿಗೆ ಮನೆ ಸಮೀಪ ಅಂದ್ರೆ ಮನೆಯಲ್ಲಿನೂ ಇರಬಹುದು, ಮನೆಯಲ್ಲಿನೂ ಇರಬಹುದು. ಅಡಿಗೆ ಮನೆ ಸಮೀಪ ಯಾಕೆ ಇರಬೇಕು ಅಂದ್ರೆ, ನಮಗೆ ಬೇಕಾದ ತರಕಾರಿಗಳನ್ನ ಕೂಡಲೇ ಕಟಾವು ಮಾಡ್ಕೊಂಬಂದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ವ್ಯಯ ಆಗಲಾರ್ದೇನೆ ಕೂಡಲೇ ಅಡಿಗೆ ಮಾಡ್ಕೊಂಡು ಉಣ್ಣೋದಕ್ಕ ಒಂದು ವ್ಯವಸ್ಥೆ ಆಗಿರ್ತದೆ. ಮತ್ತೊಂದು ಶಬ್ದ ಪೌಷ್ಟಿಕ ಅಂತಕ್ಕಂಥದ್ದು. ಪೌಷ್ಟಿಕ ಅಂತಂದಾಗ ನಮಗೆ ಒಂಥರ ಇದು ಆಗತ್ತೆ, ಏನು ಪೌಷ್ಟಿಕ ಅಂತಂದ್ರೆ ಏನು ಪೋಷಕಾಂಶಗಳನ್ನ ಇಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯತೆ ತೋಟದಲ್ಲಿ. ಹೌದು ಸರ್, ನಮ್ಮ ಆಹಾರ ಪೌಷ್ಟಿಕವಾಗಿರ್ಬೇಕು ಅಂತಂದ್ರೆ ನಮ್ಮ ಆಹಾರದಲ್ಲಿ ಸಮತೋಲನ ಆಹಾರ ಅಂತ ಹೇಳ್ತೀವಲ್ಲ, ಅದರಲ್ಲಿ ನೀರನ್ನೂ ಸೇರಿ ಇಷ್ಟೇ ಪ್ರಮಾಣದಲ್ಲಿ ನೀರಿರಬೇಕು, ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಅಂದ್ರೆ ಶರ್ಕರ ಪಿಷ್ಟಗಳಿರಬೇಕು, ವಿಟಮಿನ್ಸ್ ಇರಬೇಕು, ಮತ್ತೇನಂದ್ರ ಈ ಮಿನರಲ್ಸ್ ಲವಣಾಂಶ ಇರಬೇಕು, ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇಷ್ಟೇ ಇರಬೇಕು ಅಂತ ಹೇಳಿ ಒಂದು ಶಿಫಾರಿತ ಪ್ರಮಾಣದ ನಮ್ಮ ದೈನಂದಿನ ಊಟಕ್ಕೆ ಏನಂತೀವಿ ನಾವು, ಸಮತೋಲನ ಆಹಾರ ಅಂತೀವಿ. ಆ ಸಮತೋಲನ ಆಹಾರವನ್ನು ನಮ್ಮ ದೈನಂದಿನ ಊಟದಲ್ಲಿ ಮಿಕ್ಸ್ ಮಾಡಿ ಅಥವಾ ನಾವು ಒದಗಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಅಡುಗೆ ಮನೆ ತೋಟ ಅಥವಾ ನೀವು ಹಿತ್ತಲ ತೋಟ ಅಂತ ಏನ ಹೇಳಿದ್ರಲ್ಲ, ಅದರಿಂದ ಸಾಧ್ಯ ಇದೆ. ಸೊ ನಾವು ಇದರಲ್ಲಿ ನಾವು ಯಾವುದೇ ರೀತಿಯ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಮಸಾಲೆ ಸಾಮಾನುಗಳಾಗಲಿ ಆಮೇಲೆ ಇತರೆ ಹೂವುಗಳಾಗಲಿ ತಪ್ಪಲು ಪಲ್ಯಗಳು ಇಂಥವುಗಳೆಲ್ಲಾನು ನಾವು ಬೆಳ್ಕೊಂಡು ತಾಜಾ ರೂಪದೊಳಗೆ ಅವನ್ನ ನಾವು ನಮ್ಮ ಅಡುಗೆಗೆ ಮಿಕ್ಸ್ ಮಾಡಿಕೊಂಡು ಅಥವಾ ನಮ್ಮ ಅಡುಗೆ ತಯಾರು ಮಾಡಿಕೊಂಡು ನಾವು, ಅದು ಇನ್ನೊಂದು ಅತ್ಯಂತ ಮುಖ್ಯವಾದಂಥ ಸಂತೋಷದ ವಿಷಯ ಅಂದ್ರೆ, ನಾವೇ ಬೆಳೆದ ನಮ್ಮ ಕೈಯಾರೆ ನಮ್ಮ ಕಣ್ಣಾರೆ ನೋಡಿದ ನಮ್ಮ ಕೈಯಾರೆ ಬೆಳೆದಂತ ಒಂದು ನಾವು ಇಷ್ಟಪಡುವ ತರಕಾರಿಗಳನ್ನ ನಾವೇ ಬೆಳ್ಕೊಂಡು ನಾವೇ ತಿನ್ನೋದ್ರಲ್ಲಿ ಅತ್ಯಂತ ಸುಖ ಸುಖವಾಗಿರುತ್ತೆ, ಸಂತೋಷ. ಆಮೇಲೆ ಈಗ ತರಕಾರಿಗಳನ್ನ ಆಯ್ಕೆ ಮಾಡುವಾಗ, ತಳಿಗಳನ್ನ ಆಯ್ಕೆ ಮಾಡುವಾಗ, ಫಾರ್ ಎಕ್ಸಾಂಪಲ್ ಬದನೆಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು ಅಥವಾ ತಪ್ಪಲು ಪಲ್ಯಗಳಿರ್ಬೋದು, ಏನು ವಿಚಾರವನ್ನ ಗಮನಿಸಬೇಕಲ್ಲಿ? ಒಂದು ಮುಖ್ಯವಾದಂತಹ ವಿಚಾರ ಅಂದ್ರೆ, ಪ್ರತಿಯೊಂದು ಗಿಡಕ್ಕೆ ಅಧಿಕ ಇಳುವರಿ ಕೊಡತಕ್ಕಂತ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಬೇರೆ ಬಹಳಷ್ಟು ಗಿಡಗಳನ್ನು ಹಾಕಿ ಬಹಳಷ್ಟು ಇಳುವರಿ ತೆಗಿಯಕ ಅವಕಾಶ ಇರಂಗಿಲ್ಲ, ಕಡಿಮೆ ಪ್ರದೇಶ ಇರ್ತತಿ. ಒಂದೇ ಗಿಡ ಹಾಕಿದ್ರು ಆ ಗಿಡದಿಂದ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಅತ್ಯಧಿಕವಾದಂತಹ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಒಂದಿತ್ತು. ಎರಡನೇದ್ದು ಏನಂದ್ರ, ನಮಗೆ ಬೇಕಾದಂತ ಸ್ಪೇಸಿಂಗ್ ಇರಲಿಲ್ಲ ಅಂದ್ರೂ ಕೂಡ ನಾವು ವರ್ಟಿಕಲ್ ಆಗಿ ಅಂದ್ರೆ ಲಂಬ ತೋಟ ಅಂತ ಹೇಳಿ ಇನ್ನೊಂದು ವರ್ಟಿಕಲ್ ಗಾರ್ಡನ್ ಪರಿಕಲ್ಪನೆ ಇದೆ. ನಮಗೆ ಮನೆ ಸುತ್ತ ನೆಲ ಇರಬೇಕು ಅಥವಾ ಜಾಗ ಇರಬೇಕು ಅಂತೇನೂ ಇಲ್ಲ, ಮನೆ ಒಳಗೆ ಕೂಡ ನಾವು ಅಲಭ್ಯವಿರತಕ್ಕಂತ ಲಂಬ ಒಂದು ಜಾಗದಲ್ಲಿ ನಾವು ತೋಟಗಾರಿಕೆಯನ್ನು ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಅವರ ಮನೆಯ ಸುತ್ತಮುತ್ತ ಎಲ್ಲೆಲ್ಲಿ ಒಂದು ಸೂರ್ಯನ ಶಾಖ ಅಥವಾ ಸೂರ್ಯನ ಬೆಳಕು ಜಾಸ್ತಿ ಬರ್ತಿರ್ತತ ಅಲ್ಲಿ ಲಂಬಾಕೃತಿಯಲ್ಲಿ ಒಂದು ತೋಟಗಳನ್ನು ನಿರ್ಮಾಣ ಮಾಡಬಹುದು. ಇತ್ತೀಚಿನ ದಿವಸಗಳಿಗೆ ಎಂತ ತಳಿಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ, ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಪ್ಪ ಸಸ್ಯದಲ್ಲಿ ಅಂತಂದ್ರೆ ಸೂರ್ಯಕಿರಣ ಬೇಕು. ಆ ಸೂರ್ಯಕಿರಣ ಇಲ್ಲದೇನೆ ಈ ನಮ್ಮ ಇತ್ತೀಚೆಗೆ ಬಂದಂತ ಎಲ್ಇಡಿ ದೀಪಗಳು ಅವುಗಳನ್ನು ಕೂಡ ಉಪಯೋಗಿಸಿ ನಾವು ಮನೆಯಲ್ಲೇನೆ ಫೋಟೋಸಿಂಥೆಸಿಸ್ ವ್ಯವಸ್ಥೆನ ಪ್ಲಾಂಟಿಗೆ ಕೆಲವೊಂದು ವ್ಯವಸ್ಥೆ ತರಕಾರಿಗಳು ಕೂಡ ಇದೆ. ಎಸ್ಪೆಷಲಿ ಈ ತಪ್ಪಲು ತರಕಾರಿಗಳು, ಲೆಟ್ಯೂಸ್ ಆಗಲಿ, ಇಂಥವೆಲ್ಲನೂ ನಾವು ಅಧಿಕ ಪ್ರಮಾಣದಲ್ಲಿ ಬೆಳ್ಕೋಬಹುದು. ಈಗ ಮನೆಯಲ್ಲಿ 6 ಜನ ಇರುವಂತಹ ಒಂದು ಕುಟುಂಬಕ್ಕೆ ತರಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ರೀತಿಯಾದಂತ ತರಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೇದಂತೀರಿ? ಬೇರೆ ಬೇರೆ ಅಂದ್ರೆ ನಿಮ್ಮ ಪೌಷ್ಟಿಕ ತೋಟ ಆಗಿರ್ಬೇಕು, ಅದು ಪೌಷ್ಟಿಕವಾಗಿ. ಏನೇನು ಒಂದು ಪ್ಲಾನ್ ಮಾಡ್ಕೋಬೇಕಂತೀರಿ? ಒಂದಿಷ್ಟು ಜಾಗ ಇತ್ತಂತ ತಿಳ್ಕೊಳ್ಳಿ, ಇವತ್ತ ಒಂದು ಮನೆ ಹಿಂದ್ಗಡೆ ಸುಮಾರು ಒಂದು 10x10 ಅಥವಾ 10x20 ಜಾಗ ಇತ್ತಂತಂದ್ರೆ ಅಲ್ಲಿ ಯಾವ ರೀತಿ ಒಂದು ಲೇಔಟ್ ಅನ್ನು ಮಾಡ್ಕೊಂಡು ಯಾವ್ಯಾವ ಒಂದು ಹಣ್ಣು ತರಕಾರಿಗಳನ್ನ ಬೆಳಿಲಿಕ್ಕೆ ತಾವು ಸಜೆಸ್ಟ್ ಮಾಡ್ತೀರಿ? ಸರ್, ಅತ್ಯಂತ ಸೂಕ್ತವಾದ ಪ್ರಶ್ನೆಯನ್ನು ತಾವು ಮುಂದಿಟ್ರಿ. ನಮ್ಮ ಮನೆಯ ಹಿತ್ತಲಲ್ಲಾಗಲಿ ಅಥವಾ ಆಜುಬಾಜು ಆಗಲಿ ನಮ್ಮದೇ ಆದ ಜಾಗದಲ್ಲಿ 10x10 meters ಇತ್ತು, ಒಂದು ಗುಂಟಾ ಜಾಗ ಇತ್ತಂತ ಕೂರಿ, ಅಂತ ಜಾಗದಲ್ಲಿ ನಾವು ಏನ್ ಮಾಡ್ಬೇಕು, ನಮಗೆ ಬೇಕಾದಂತ ಒಂದು ಹಣ್ಣಿನ ಗಿಡ, ಒಂದು ತೆಂಗಿನ ಗಿಡ, ಸಾಧ್ಯ ಇದ್ರೆ ಒಂದು ಅಡಿಕೆ ಗಿಡ, ಆಮೇಲೆ ಮತ್ತೊಂದು ಒಂದು ಗಿಡ್ಡ ತಳಿ ಬೆಳೀತಕ್ಕಂತ ಮತ್ತೊಂದು ಪಪ್ಪಾಯ ಗಿಡ, ಅದು ಒಂದು ನಮ್ಮ ಮನೆಯ ಹಿಂದಿನ ಭಾಗದೊಳಗೆ ಹಾಕ್ಬಹುದು. ಇದ್ರ ಮುಂದೆ ಮತ್ತೆ ತರಕಾರಿಗಳಾದಂತ ಈ ಹೀರೆಕಾಯಿ ಆಗಲಿ, ಆಮೇಲೆ ತುಪ್ಪರಿಕಾಯಿ ಆಗಲಿ ಅಥವಾ ಹಾಗಲಕಾಯಿ ಆಗಲಿ, ಇಂಥದ್ದು ಒಂದು ಬ್ಯಾಚು. ಆಮೇಲೆ ಅದ್ರ ಮುಂದೆ ಮತ್ತೊಂದು ಬ್ಯಾಚ್ ಏನಪ್ಪಾ ಅಂತಂತಂದ್ರೆ, ಈ ಮೆಣಸಿನ ಗಿಡಗಳನ್ನು ಅವಶ್ಯವಾಗಿ ನಮಗೆ ಬೇಕೇ ಬೇಕು, ಮತ್ತೇನಂದ್ರೆ ಬದನೆಕಾಯಿ ಗಿಡಗಳನ್ನು ಹಾಕೋಬೇಕು, ಆಮೇಲೆ ಟೊಮ್ಯಾಟೊ ಗಿಡಗಳನ್ನು ಹಾಕೋಬೇಕು. ಟೊಮ್ಯಾಟೊ ಬದನೆಕಾಯಿಗಳನ್ನು ಆದಷ್ಟು ಹೈಬ್ರಿಡ್ ತಳಿಗಳನ್ನು ತಂದು ಹಾಕ್ಕೊಂಡ್ರೆ ಅತ್ಯಂತ ಉಪಯುಕ್ತ. ಯಾಕಂದ್ರೆ ಒಂದು ಗಿಡಕ್ಕೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳದವು ಹೈಬ್ರಿಡ್ಸ್, ಎಸ್ಪೆಷಲಿ ಹೈಬ್ರಿಡ್ಸ್ ಏನದವಲ್ಲ ಅವು ಪ್ರತಿ ಗಿಡಕ್ಕೆ ಅಧಿಕ ಇಳುವರಿ ಕೊಡ್ತಕ್ಕಂಥವು ಇರ್ತವು. ಯಾಕಂದ್ರೆ ನಮಗೆ ಬಹಳ ಗಿಡಗಳನ್ನು ನೆಟ್ಕೊಳ್ಳಿಕ್ಕೆ ಅವಕಾಶ ಇರಂಗಿಲ್ಲ, ಕಡಿಮೆ ಗಿಡಗಳನ್ನು ನೆಟ್ಕೊಂಡು ಅಧಿಕ ಇಳುವರಿ ಪಡ್ಕೊಂತ ಅಥವಾ ಕಂಟಿನ್ಯೂಸ್ ಆಗಿ ಇಳುವರಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಅಂತ ಸಿಚುವೇಶನ್ ಒಳಗೆ ಹೈಬ್ರಿಡ್ಸ್ ನಮಗೆ ಅತ್ಯಂತ ಸೂಕ್ತವಾದಂತ ಆಯ್ಕೆ. ಅದಾದ್ಮೇಲೆ ನಾವು ಬೇಕಂದ್ರೆ ನಮ್ಮ ದೈನಂದಿನ ಪೂಜೆಗಾಗಲಿ ಮತ್ತೊಂದಕ್ಕಾಗಲಿ ಹೂ ಅಂತ ಬೇಕು. ಹೂವು ಹತ್ತಾರು ಹೂವಿನ ಗಿಡಗಳನ್ನು ಹಾಕೋಬಹುದು. ಎಸ್ಪೆಷಲಿ ಗುಲಾಬಿ ಆಗಲಿ, ಸೇವಂತಿಗೆ ಆಗಲಿ, ಮಲ್ಲಿಗೆ ಕಂಟಿಗಳನ್ನಾಗಲಿ ಹೂವಿನ ಗಿಡಗಳನ್ನು ಹಾಕೋಬಹುದು. ಎಸ್ಪೆಷಲಿ ಗುಲಾಬಿ ಆಗಲಿ, ಸೇವಂತಿಗೆ ಆಗಲಿ, ಮಲ್ಲಿಗೆ ಕಂಟಿಗಳನ್ನಾಗಲಿ, ಇಂಥವನ್ನೆಲ್ಲ ನಾಟಿ ಮಾಡಿಕೊಂಡ್ರೆ ಈವನ್ ಕ್ರೋಸಂಡ್ರ ಅಂದ್ರೆ ಕನಕಾಂಬ್ರಿ ಅಂತ ಹೇಳ್ತೀವಲ್ಲ, ಅವನ್ನು ಕೂಡ ನಾವು ನಮ್ಮ ಹಿತ್ತಲ ತೋಟದಲ್ಲಿ ಕೂಡ ನಾವು ಬೆಳ್ಕೋಬಹುದು. ಯಾಕಂದ್ರೆ ಪ್ರತಿನಿತ್ಯ ಬಹಳಷ್ಟು ಈಗ ಕೊತ್ತಂಬರಿ, ಪಾಲಕ್, ಹೌದು ಆಮೇಲೆ ಕರಿಬೇವು, ಹೌದು ಇವೆಲ್ಲ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಳಸ್ತೇವೆ. ಬೇಕೇ ಬೇಕು ಸರ್. ಯಾಕಂದ್ರೆ ತಪ್ಪಲ ಪಲ್ಯದಿಂದನ ನಾವು ಡಾಕ್ಟರ್ ಹೇಳ್ತಾರೆ, ಯಾರಾದರೂ ಸ್ವಲ್ಪ ನಮ್ಗೆ ಅನಾರೋಗ್ಯ ಆಗಿತ್ತು ಅಂದ್ರೆ ನೀವು ತಪ್ಪಲ ಪಲ್ಯ ಜಾಸ್ತಿ ತಿನ್ರಿ. ಯಾಕಂದ್ರೆ ತಪ್ಪಲ ಪಲ್ಯದೊಳಗೆ ನಮ್ಮ ದೇಹಕ್ಕೆ ಅತ್ಯಂತ ಸೂಕ್ತವಾಗಿ ಅಥವಾ ಮತ್ತು ವೇಗವಾಗಿ ಲಭ್ಯವಾಗ್ತಕ್ಕಂಥ ಪೋಷಕಾಂಶಗಳು, ವಿಟಮಿನ್ಸ್ ಆಗಲಿ, ವಿಟಮಿನ್ ಎ ಬಿ ಸಿ ಆಗಲಿ, ಅಥವಾ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ನಾವು, ರಕ್ತವನ್ನು ಒಂದು ಶುದ್ಧೀಕರಣಗೊಳಿಸುವಂಥ ಐರನ್ ಕಂಟೆಂಟ್ ಕೂಡ ಲೀಫಿ ವೆಜಿಟೇಬಲ್ನಲ್ಲಿ ಅತ್ಯಧಿಕ ಪ್ರಮಾಣದೊಳಗೆ ಇರೋದ್ರಿಂದ ಡಾಕ್ಟರು ಅದನ್ನು ಶಿಫಾರಸು ಮಾಡೋದನ್ನು ತಾವು ಕಂಡಿದ್ದೀರಿ, ಅನುಭವಿಸಿರ್ಬೋದು ಕೂಡ. ಸೊ ಇಂಥ ಸ್ಥಿತಿಯೊಳಗೆ ನಾವು ಲೀಫಿ ವೆಜಿಟೇಬಲ್ಸ್ ಅಥವಾ ಈ ತಪ್ಪಲ ಪಲ್ಯಗಳನ್ನು ಕೂಡ ಹಾಕೊಂಡ್ರೆ ಅತ್ಯಂತ ಸೂಕ್ತವಾದಂತ ಒಂದು ವ್ಯವಸ್ಥೆ. ಈಗ ವಿಶೇಷವಾಗಿ ತಪ್ಪಲ ಪಲ್ಯಗಳು ಬಹಳಷ್ಟು ಕಡಿಮೆ ಅವಧಿ ಅಂದ್ರೆ ಒಂದು ತಿಂಗಳಲ್ಲಿ ನಾವು ಕೀಳಲಿಕ್ಕೆ ಪ್ರಾರಂಭ ಮಾಡಬಹುದು. ಹೌದು, ತಪ್ಪಲ ಪಲ್ಯ, ಹೌದು ಬಿತ್ತನೆ ಮಾಡಿದ ಪಾಲಕ್, ಹೌದು ಕೊತ್ತಂಬರಿ, ಹೌದು ಬಿತ್ತನೆ ಮಾಡಿದ ಇಪ್ಪತ್ತೈದು ದಿವಸದೊಳಗೆ ನೀವು ಕಟಾವಿಗೆ ಮಾಡ್ಕೋಬಹುದು. ಹೌದು, ಒಂದ್ ಸರ್ತಿ ನೀವು ಕಟಾವು ಮಾಡ್ಕೊಂಡ್ರೆ ಅಂದ್ರೆ ಅದನ್ನ ನೀವು ಅಲ್ಲೇ ಬಿಟ್ಟು ಮತ್ತೆ ಅದಕ್ಕೆ ನೀರು, ಅದಕ್ಕೆ ಬೇಕಾದಂತ ಸಾವಯವ ಗೊಬ್ಬರ ಆಗಲಿ, ಈ ಹಿತ್ತಲ ತೋಟದಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಯೂಸ್ ಮಾಡಲಾರ್ದೇನೆ ಸಾವಯವ ಗೊಬ್ಬರಗಳನ್ನೇ ನಾವೇ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಸಂಗ್ರಹ ಮಾಡಿ, ಇದೇ ತರಕಾರಿಯ ವೇಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಉಪಯೋಗ ಮಾಡಿಕೊಂಡು ಅದರಿಂದನೇ ನಾವು ಒಂದು ಜೈವಿಕ ಗೊಬ್ಬರವನ್ನು ತಯಾರಿಸಿಕೊಂಡು ಅದನ್ನೇ ನಾವು ನಮ್ಮ ಹಿತ್ತಲ ತೋಟಕ್ಕೆ ನಾವು ಬಳಸ್ಕೋಬಹುದು. ಈಗ ಕಿಚನ್ ವೇಸ್ಟ್ ಸಾಕಷ್ಟು ಬರ್ತದೆ, ತರಕಾರಿ ವೇಸ್ಟ್, ಆಮೇಲೆ ಜೊತೆಗೆ ಮನೆಯಲ್ಲಿ ಸುತ್ತಮುತ್ತ ಬಿದ್ದಂತ ಕಡ್ಡಿ ಕಸಗಳು, ಅದೇ ಎಲೆ ಇರಬಹುದು, ಕಡ್ಡಿ ಇರಬಹುದು, ಕಸ, ಅದನ್ನೆಲ್ಲ ನಾವು ಸಾವಯವ ಗೊಬ್ಬರ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಶೀಘ್ರವಾಗಿ. ಅದು ಕೊಳೆತು ಹೋಗ್ತಕ್ಕಂತ ವಸ್ತು ಇತ್ತಂದ್ರೆ ಅದನ್ನು ನಾವು ಯಾವುದೇ ಇದಕ್ಕಾದರೂ ಉಪಯೋಗಿಸಬಹುದು. ಈಗ ನೇರವಾಗಿ ತೋಟದಲ್ಲಿ ಎರೆಹುಳುಗಳನ್ನು ಬಿಡಬಹುದಾ? ಎರೆಹುಳುಗಳನ್ನು ಬಿಡಬಹುದು. ಈಗ ಒಂದು ಯಾವುದೇ ಸಸಿ ಹಚ್ಚಿದ್ರೆ ಅಂತ ತಿಕ್ಕೋ, ಪಾಟ್ನಾಗ ಹಚ್ಚಿದ್ರಿ ಅಥವಾ ನೆಲದ ಮೇಲೆ ಹಚ್ಚಿದ್ರೆ ಅಂತ ತಿಕ್ಕೋರಿ, ಅದರಲ್ಲಿ ನೀವು ನೆಲ ಸಡ್ಲ್ ಮಾಡಿ ಎರೆಹುಳುಗಳನ್ನು ಬಿಟ್ಟು ಒಂದಂದ್ರೆ ಅದು ಸ್ವಲ್ಪ ಕಾಯಮಾಗಿ ತೇವಾಂಶ ಇರತಕ್ಕಂತ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಅದೇ ಮಣ್ಣನ್ನು ತಿಂದು ಗೊಬ್ಬರ ತಯಾರಿಸಿ ಅದೇ ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸ್ತದೆ. ಅದರಿಂದ ಏನ್ ಕಂಡುಕೊಂಡಿದ್ದು ಅಂತಂದ್ರೆ ಆ ಗಿಡಕ್ಕೆ ರೋಗ ಮುಕ್ತವಾಗಿಯೂ ಕೂಡ ಇರಬಹುದು ಅದು ಗಿಡ. ಆ ತರ ಸಾಧ್ಯತೆ ಇದೆ. ಈಗ ನೀರಿಂದು ಒಂದು ಸಮಸ್ಯೆ ಬಹಳಷ್ಟು ನೋಡ್ತಾ ಇರ್ತೀವಿ ನಾವು. ಪಾತ್ರೆಯನ್ನ ಕೆಲವೊಂದು ಡಿಟರ್ಜೆಂಟ್ ಹಚ್ಚಿ ತೊಳಿತಾರೆ ಪಾತ್ರೆಯನ್ನು. ಹೌದು. ಆಮೇಲೆ ಈಗ ಮುಸುರಿ ಅದು ಇದು ಪಾತ್ರೆ ತೊಳಿಲಾರದೆ ಕೆಲವೊಂದು ಮುಸುರಿಗಳು ಬರ್ತಿರ್ತಾವೆ, ಮುಸುರಿ ನೀರು ಅಂತ ಹೇಳ್ತೀವಿ ನಾವು. ಹೌದು, ಅಂತ ನೀರನ್ನ ಬಳಸಿಕೆ ಮಾಡ್ಕೋಬಹುದು ಅಂತೀರ ತರಕಾರಿಯಲ್ಲಿ? ಹೌದು ಬಳಕೆ ಮಾಡಬಹುದು. ಮುಸುರಿ ನೀರು ನೀವು ಹೇಳಿದ ಪ್ರಕಾರ ಸರ್ಕಾರ ಮಿಕ್ಸ್ ಮಾಡಿದಂತ ಅಥವಾ ಡಿಟರ್ಜೆಂಟ್ ಮಿಕ್ಸ್ ಮಾಡಿದ ನೀರು ಸೂಕ್ತವಲ್ಲ. ನೀವು ಹೇಳಿದ ಪ್ರಕಾರ ಈ ನಾವು ಊಟ ಮಾಡಿದ್ದಾಗಲಿ ಅಥವಾ ಏನೋ ಮಿಕ್ಕಿದ್ದು ಇದನ್ನ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನ ಇತರೆ ಸಾವಯವ ಎಲೆಗಳಾಗಲಿ ಮತ್ತೊಂದಾಗಲಿ ಅದ್ರ ಜೋಡಿ ಮಿಕ್ಸ್ ಮಾಡಿ ಒಂದು ಹಿತ್ತಲದೊಳಗು ಅವಕಾಶ ಇದ್ರೆ ಒಂದು ದುಂಡಾಕಾರದ ಒಂದು ಪೈಪ್ ನಲ್ಲಿ ಪೈಪ್ ಆಗಲಿ ಒಂದು ಗುಂಡಿಯನ್ನು ಮಾಡ್ಕೋಬಹುದು. ಆ ಗುಂಡಿಯೊಳಗೆ ನಾವು ಹಂತ ಹಂತವಾಗಿ ಮೊದಲು ಮಣ್ಣು, ಆಮೇಲೆ ಈ ತರ ಒಂದು ವೇಸ್ಟ್, ಆಮೇಲೆ ಮಣ್ಣು, ಆಮೇಲೆ ಮತ್ತೆ ವೇಸ್ಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 3-4 ತಿಂಗಳ ನಾವು ಕಳಿಲಿಕ್ಕೆ ಬಿಟ್ರೆ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಕಳೆತು ಒಂದು ಉಪಯುಕ್ತವಾದಂತಹ ಸಾವಯವ ಗೊಬ್ಬರ ಆಕತಿ. ಅದೇ ಗೊಬ್ಬರ ನಾವು ನಮ್ಮ ತೋಟದಲ್ಲಿ ಕಿಚನ್ ಗಾರ್ಡನ್ ನಲ್ಲಿ ಎಲ್ಲ ಗಿಡಗಳು ಯಾವುದೇ ಗಿಡಕ್ಕೂ ಹಾಕೋಬಹುದು. ಇಲ್ಲಿ ಮುಖ್ಯವಾಗಿ ಪೌಷ್ಟಿಕ ತೋಟವನ್ನ ಮಾಡುವಾಗ ಏನು ವಿಷಯಗಳನ್ನ ಗಮನಿಸಬೇಕಂತಾರೆ, ಏನು ಮುಖ್ಯವಾದಂತಹ ವಿಷಯಗಳ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು? ಈಗ ಒಮ್ಮೆ ಹಾಕ್ತಾರೆ, ಹಾಕಿದ ಕೂಡಲೇ ಅದು ಕಾಯ ಆಗೋದಿಲ್ಲ, ಏನೇನೋ ಆಗತ್ತೆ, ಕೀಟ ರೋಗ ಬಾಧೆ ಬರುತ್ತೆ, ಹೋಗ್ಬಿಡ್ತೇಪ ಅಂತಾರೆ, ಅಷ್ಟಕ್ಕೆ ಕೈ ಬಿಟ್ಟು ಬಿಡ್ತಾರೆ. ಮೊಟ್ಟ ಮೊದಲನೇದು ಏನ್ ಸರ್ ಅಂದ್ರೆ ಆರೋಗ್ಯಯುತವಾದಂತಹ ಮಣ್ಣನ್ನು ಆಯ್ಕೆ ಮಾಡಬೇಕು. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಮಣ್ಣು ಫಲವತ್ತಾಗಿರಬೇಕು, ಫಲವತ್ತಾಗಿರಬೇಕು, ಮತ್ತ ಅದು ಆರೋಗ್ಯಯುತವಾಗಿರ್ಬೇಕು. ಆರೋಗ್ಯಯುತವಾಗಿರ್ಬೇಕು ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಅದನ್ನು ಕೆಲವೊಂದು ಅದನ್ನ ನೋಡಿಕೊಳ್ಳೆ ಗೊತ್ತಾಗ್ತದೆ. ಈಗ ಮಣ್ಣು ಇದು ಫಲವತ್ತೈತಿ ಇಲ್ಲ ಅನ್ನೋದು, ಅದರಲ್ಲಿ ಸಾವಯವ ಅಂಶ ಜಾಸ್ತಿ ಇತ್ತು ಅಂದ್ರೆ ಅದು ಫಲವತ್ತಾಗಿರ್ತದೆ, ಅದು ಕಳೆತಿರ್ತದೆ. ಅದರಲ್ಲಿ ಒಂಥರ ಗಾಳಿಯ ಒಂದು ವಿತರಣೆ ಆಗಲಿ, ನೀರಿನ ಒಂದು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಆಗಲಿ, ಆ ಅಂತ ಮಣ್ಣಿಗೆ ಜಾಸ್ತಿ ಇರ್ತೈತೆ. ಅಂತ ಮಣ್ಣನ್ನು ನಾವು ಸೂಕ್ತವಾದಂತ ಮಣ್ಣು ಅಂತ ಪರಿಗಣಿಸ್ತೀವಿ. ಸೊ ಅಂತ ಮಣ್ಣಲ್ಲೇನೆ ನಾವು ಪ್ಲಾಂಟಿಂಗ್ ಮಾಡಬೇಕು. ಈಗ ಮಣ್ಣನ್ನ ನೋಡಿದಾಗ ಒಂದು ವಿಚಾರ ಬಂದ್ರೆ, ಇನ್ನೊಂದು ಮಣ್ಣಿನಲ್ಲಿ ಬೆಳೀತಕ್ಕಂತ ಸಸ್ಯಗಳನ್ನ ನಾವು ಗಮನಿಸಬೇಕು. ಅಲ್ಲಿ ಆ ಮಣ್ಣಲ್ಲಿ ಬೆಳೀತಾ ಇರ್ತವೆ ಕೆಲವೊಂದು ಸಸ್ಯಗಳು. ಹೌದು, ಅಂದ್ರೆ ಅಲ್ಲಿ ಹುಲ್ಲಿನ ಸಸ್ಯಗಳು ಚೆನ್ನಾಗಿ ಬೆಳೆದಿದ್ದಾವೋ ಅಥವಾ ದ್ವಿದಳ ಧಾನ್ಯದ ಸಸ್ಯಗಳು ಚೆನ್ನಾಗಿ ಬೆಳೆದಿದ್ದಾವೋ ಅದು ಒಂದು ಬಹಳ ಅದು ಒಂದು ಚಿಹ್ನೆ ಅದು ಚಿಹ್ನೆ ಅದು ಮಣ್ಣಿನ ಒಂದು ಗುಣಧರ್ಮ ನಿರ್ಧರಿಸಲಿಕ್ಕೆ ಸೊಂಪಾಗಿ ಯಾವುದೇ ಬೆಳೆ ಬೆಳೆದಿತ್ತಂದ್ರ ಅದೊಂದು ಇಂಡಿಕೇಟರ್ ಇದ್ದಂಗೆ ಅಂದ್ರೆ ಯಾವ್ದು ಬೆಳೆದ ಆ ತಳಿಯಲ್ಲಿ ಚೆನ್ನಾಗಿ ಬರದಂತ ಅರ್ಥ ಬರ್ತದೆ ಯಾವುದೋ ಒಂದು ಗಿಡ ಚೆನ್ನಾಗಿ ಬೆಳೆದಿತ್ತಂದ್ರೆ ಒಂದು ತಮ್ರುಲ್ ಅಂತ ಹೇಳ್ತಾರ ಆ ತರನು ನಾವು ಅದನ್ನು ನಾವು ಪರಿಗಣಿಸಬಹುದು ಮಣ್ಣು ಪರೀಕ್ಷೆ ಮಾಡಿಸೋದಂತೂ ಇನ್ನೂ ಒಳ್ಳೇದಂತಿರ್ತಾವೆ ಬಹಳ ಒಳ್ಳೇದು ಸರ್ ಅದು ಬಹಳ ಒಳ್ಳೇದು ಯಾಕಂದ್ರೆ ಇತ್ತೀಚೆಗೆ ನಾವು ಕೊಡ್ತಕ್ಕಂತ ಈ ನಲ್ಲಿ ನೀರು ವಿಶೇಷವಾಗಿ ನಲ್ಲಿ ನೀರಿನಲ್ಲಿ ಲವಣಾಂಶ ಅಂತೂ ಶಿಫಾರಿತ ಪ್ರಮಾಣದಕ್ಕಿಂತನೂ ಜಾಸ್ತಿ ಇದೆ ಹೆಚ್ಚಾನ್ ಹೆಚ್ಚು ಯಾಕಂದ್ರೆ ಭೂಗರ್ಭದಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ನಾವು ಪ್ರಮಾಣಕ್ಕಿಂತ ಜಾಸ್ತಿ ಟ್ರಿಮಿನೇಟ್ ಅಂತ ಹೇಳಿ ಬಂದಿದಾವು ಆ ತರವಾದಂತ ಒಂದು ಶಿಫಾರಿತ ತಳಿಗಳನ್ನೇ ನಾವು ಉಪಯೋಗ ಮಾಡಬೇಕು ಯಾಕಂದ್ರೆ ಕಡಿಮೆ ಜಾಗ ಇರ್ತೈತಿ ವರ್ಟಿಕಲ್ ಬೆಳೆಯಲಿಕ್ಕೆ ಅವಕಾಶ ಜಾಸ್ತಿ ಇರ್ತೈತಿ ಅವು ಬಳ್ಳಿ ರೂಪದೊಳಗೆ ಹಬ್ಬವು ಇರ್ತವು ಅಂತವನ್ನೇ ತಂದು ಹಾಕೋಬೇಕು ಬಹಳಷ್ಟು ಮಂದಿ ಏನ್ ಮಾಡ್ತಾರೆ ರಾಸಾಯನಿಕಗಳನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ರಾಸಾಯನಿಕ ರಹಿತವಾಗಿ ಮಾಡೋದು ಬಹಳ ಸೂಕ್ತ ಅಲ್ವಾ ಅತ್ಯಂತ ಸೂಕ್ತ ಸರ್ ಅತ್ಯಂತ ಸೂಕ್ತ ಹೇಗೆ ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಲ್ಲಿ ಶಿಫಾರಿತ ಪ್ರಮಾಣದ ರಾಸಾಯನಿಕಗಳನ್ನು ಬಳಕೆ ಮಾಡೋ ರೂಢಿ ಯಾರು ಮೈಗೂಡಿಸಿಕೊಂಡಿಲ್ಲ ಹೌದು ಬಹಳಷ್ಟು ಹೆಚ್ಚು ಕಡಿಮೆ ಯಾರು ಮೈಗೂಡಿಸಿಕೊಂಡಿಲ್ಲ ಹೇಳಬೇಕು ಅಂದ್ರೆ ಈಗ 3 ಲೀಟರ್ ನೀರಿಗೆ 1 ml ಕೆಮಿಕಲ್ ಹಾಕ್ರಿ ಅಥವಾ 4 ಲೀಟರ್ ನೀರಿಗೆ 1 ml ಕೆಮಿಕಲ್ ಹಾಕ್ರಿ ಅಂದ್ರೆ 1 ಲೀಟರ್ಗೆ 4 ml ಹಾಕುವಂತ ವ್ಯವಸ್ಥೆ ನಾವು ಮೈಗೂಡಿಸಿಕೊಂಡಿದೀವಿ ಅದು ಅತ್ಯಂತ ಅಪಾಯಕಾರಿ ಯಾಕಂದ್ರೆ ನಮಗ್ ಗೊತ್ತಾಗುದಿಲ್ಲ ಅದು ಆಹಾರದೊಳಗೆ ಎಷ್ಟು ಪ್ರಮಾಣದಲ್ಲಿ ಉಳಿದಿದೆ ಅನ್ನೋದು ನಾವು ನೋಡಕ್ಕಾಗೋದಿಲ್ಲ ಸೊ ಅದನ್ನ ಪರಿಮಾಣಿಸಿ ನೋಡಿದಾಗ ಒಂದು ಲ್ಯಾಬೊರೇಟರಿ ಕೊಟ್ಟು ಪರೀಕ್ಷೆ ಮಾಡಿ ನೋಡಿಸಿದಾಗ ಅತ್ಯಂತ ಅಪಾಯಕಾರಿ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದಿದೆ ಅದೇ ರೀತಿಯಿಂದ ನಮ್ಮ ದೇಶದಲ್ಲಿ ಬೇರೆ ಕಡೆ ಹೋಗ್ತಕ್ಕಂತ ಕೆಲವೊಂದು ಆಹಾರ ಧಾನ್ಯಗಳು ಕೂಡ ಮಿತಿ ಮೀರಿದ ಒಂದು ರಾಸಾಯನಿಕಗಳ ಬಳಕೆಯಿಂದ ಅವುಗಳ ಪಳೆಯುಳಿಕೆ ಆಹಾರದಲ್ಲಿ ಉಳ್ಕೊಂಡೋದ್ರಿಂದ ಎಷ್ಟೋ ನಾವು ರಿಜೆಕ್ಟ್ ಆಗಿದ್ದನ್ನು ಕೂಡ ನಾವು ಅಲ್ಲಿ ಓದ್ತೀವಿ ಕೇಳ್ತೀವಿ ಹಿಂಗಾಗ ಪರಿಸ್ಥಿತಿ ಬರಬಾರ್ದು ವೆಜಿಟೇಬಲ್ಸ್ ಅನ್ನ ಹೌದು ಯಾವ್ಯಾವ ವೆಜಿಟೇಬಲ್ಸ್ ಅನ್ನ ಬೆಳೆದು ಸೂಕ್ತ ಅಂತಿರ್ತಾವ ವೆಜಿಟೇಬಲ್ಸ್ ಬಂದಾಗ ತರಕಾರಿಗೆ ಅಂತ ಬಂದಾಗ ಬೆಂಡೆಕಾಯಿ ಇದೆ ಬದನೆಕಾಯಿ ಇದೆ ಟೊಮ್ಯಾಟೊ ಇದೆ ಆಮೇಲೆ ಗಜ್ರಿ ಇದೆ ಈರುಳ್ಳಿ ಬರುತ್ತೆ ಮೂಲಂಗಿ ಬರ್ತದ ಹೌದು ಇಂಥವು ಆಯ್ಕೆ ಮಾಡ್ಕೋದಾಗ ಯಾವ್ದು ಬಹಳ ಬೇಗನೆ ಬರುವಂತ ಬಹಳ ಬೇಗನೆ ಬರುವಂತ ತಪ್ಪಲ ಪಲ್ಯ ಅಂತಂದ್ರ ಪಾಲಕ್ ಮೆಂತೆ ಈ ಕೊತ್ತಂಬರಿ ಮತ್ತೇನಂದ್ರೆ ರಾಜಗೀರು ಇವೆಲ್ಲ ನೀವು ಬಿತ್ತನೆ ಮಾಡಿದ 1 ತಿಂಗಳೊಳಗನ ನೀವು ಕಟಾವ್ ಮಾಡ್ಕೋಬಹುದು 20-22 ದಿವಸಕ್ಕೆ ಬಂದ್ಬಿಡ್ತಾವ ನೀವು ಕಟಾವ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತ ಅದೇನು ಬೇರ್ ಉಳಿದಿರ್ತಲ್ಲ ಆ ಬೇರಿನಿಂದ ಮತ್ತೆ ಚಿಗಿತದ ಮತ್ ಎರಡ್ ಮೂರು ಕಟಾವ್ ಅಂತೂ ಕನಿಷ್ಠ ನೀವು ಮಾಡ್ಕೊಬಹುದು ಬಹಳ ಬೇಗನೆ ಬರುವಂತ ಬೀನ್ಸ್ ಗಳದಾವ ಈಗೆಲ್ಲ ಬೀನ್ಸ್ ಎಷ್ಟು ದಿವಸಕ್ಕೆ ಬರ್ತಾವ ಬೀನ್ಸ್ ಬಹಳ ಬೇಗ ಅಂತಂದ್ರೆ ಸುಮಾರು ಒಂದು 45 ದಿವಸ ಕಾಯ್ಬೇಕಾಗ್ತದೆ 45 ದಿವಸ ಒಂದ್ ಸರ್ತಿ ಅದು ನಾವು ಬೀಜ ಹಾಕಿದ್ವಿ ಅಂದ್ರ ಅದು ಹೂ ಆಡೋ ಒಂದ್ ಹಂತಕ್ಕೆ ಬರ್ಬೇಕಾದ್ರೆ ಕನಿಷ್ಠ ಅಷ್ಟು ದಿವಸ ಬೇಕದ ಒಂದ್ ಸರ್ತಿ ಹೂ ಬಂತು ಅಂದ್ರೆ ಅದ್ರ ಕೂಡ ಚಿಗುರು ಬರ್ತತಿ ಒಂದು ಹೂವು ಒಂದ್ ಚಿಗುರು ಒಂದ್ ಹೂವು ಒಂದ್ ಚಿಗುರು ಈ ತರ ಅವು ಹಂಗ ಬರ್ಕೋತ ಬರ್ಕೋತ ಹೋಗತಿ ನೀವು ಅವನ್ನ ಒಂದ್ 10 ಬಳ್ಳಿ ಹಾಕಿದ್ರೆ ಅಂತ 10 ಬಳ್ಳಿಯಿಂದ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀವು ಪ್ರತಿದಿನ ಎಲ್ಲ ಒಂದು ತರಕಾರಿ ಗಿಡಗಳ ಒಂದ್ 10 ಗಿಡ ಹಾಕೋಬೇಕು 10 ಗಿಡ ಬದನೆಕಾಯಿ ಒಂದ್ 10 ಟೊಮ್ಯಾಟೊ ಒಂದ್ 10 ಹೌದು ಬೀನ್ಸ್ ಒಂದ್ 10 ಗಿಡಗಳನ್ನ ಅಷ್ಟು ಹಾಕೊಂಡ್ಬಿಟ್ರಿ ನಿಮಗೆ ಬೇಕಾದಂತ ಪ್ರತಿ ದಿವಸನು ಒಂದೊಂದು ವಿಧವಾದಂತ ತರಕಾರಿಗಳನ್ನ ನೀವು ಊಟ ಮಾಡಬಹುದು ಇನ್ನ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಿ ನಮ್ಮ ಪೌಷ್ಟಿಕ ತೋಟ ಮಾಡುವಂತಹ ಜನರಿಗೆ ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪೌಷ್ಟಿಕ ತೋಟವನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ ಸರ್ಕಾರ ಹೌದು ಸರ್ ಅಂತವ್ರಿಗೆ ಏನು ಕಿವಿ ಮಾತು ಹೇಳ್ತಾರೆ ಹಳ್ಳಿಯವರು ಇರ್ಬೋದು ಪಟ್ಟಣದವ್ರು ಇರ್ಬೋದು ಹೌದು ಹೌದು ಇವತ್ತಿನ ದಿನಮಾನದಲ್ಲಿ ಅಂದ್ರೆ ಎಸ್ಪೆಷಲಿ ಈ COVID-19 ಇಂತಹ ಒಂದು ವಿಷಮ ಪರಿಸ್ಥಿತಿಯೊಳಗ ಪೌಷ್ಟಿಕ ಆಹಾರ ಸೇವಿಸೋದು ಅತ್ಯಂತ ಸೂಕ್ತವಾದಂತಹ ಮತ್ತು ಶಿಫಾರಿತವಾದಂತಹ ಒಂದು ಕ್ರಮ ಸೊ ಇಂಥ ಪೌಷ್ಟಿಕ ಆಹಾರ ನಮಗೆ ಬೇಕಿತ್ತು ಅಂತಂದ್ರ ಕೆಮಿಕಲ್ಸ್ ನ ಕಡಿಮೆ ಯೂಸ್ ಮಾಡಬೇಕು ಮತ್ತೇನಂದ್ರ ಅತ್ಯಂತ ಉತ್ತಮವಾದಂತಹ ತಳಿಗಳನ್ನು ಹಾಕೊಂಡು ನಾವೇ ಸಾವಯವ ಪದ್ಧತಿಯೊಳಗ ಬೆಳ್ಕೋಬೇಕು ಒಂದೇದ್ದು ಎರಡನೇದು ಏನಪ್ಪಾ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಒಳ್ಳೆ ಧೈರ್ಯದಿಂದ ತಿನ್ಬಹುದು ಈ ತರಕಾರಿ ನಾನೇ ಬೆಳೆದಿನಿ ಒಳ್ಳೆ ಸಮೃದ್ಧವಾದಂತಹ ತರಕಾರಿ ಫಲವತ್ತಾದಂತಹ ತರಕಾರಿ ಅಂತೇಳಿ ನಾವು ಆತ್ಮವಿಶ್ವಾಸ ಮಾಡಬಹುದು ಹಸಿಯಾಗಿನೇ ಹಂಗೆ ತಿನ್ಬಹುದು ಹಂಗೆ ತಿನ್ಬಹುದು ಯಾವುದೇ ವಿಧವಾದಂತ ಅದರಲ್ಲಿ ಕಲ್ಮಶ ಆಗಲಿ ಏನು ಇದಿರಂಗಿಲ್ಲ ಈ ನೋಡ್ರಿ ಪಟ್ಟಣದಲ್ಲಿ ಸಿಗುವಂತ ತರಕಾರಿ ಯಾವ ನೀರಲ್ಲಿ ಬೆಳೆದಿರ್ತಾರೋ ಎಂತ ಇರ್ತಾರೋ ಎಂತ ಔಷಧಿಗಳನ್ನ ಹೊಡೆದಿರ್ತಾರೋ ಎಸ್ ಸರ್ ಅದನ್ನ ತಿನ್ಲಿಕ್ಕೆ ನಾವು ಹಿಂದ್ ಮುಂದೆ ನೋಡ್ತಾ ಇರ್ತೀವಿ ಆ ಒಂದು ಹೆದರಿಕೆ ಇರಂಗಿಲ್ಲ ಆಮೇಲೆ ಈಗ ಯೂತ್ಸ್ಗೆ ಏನಾದ ಮನ್ಯಾಗ ಎಲ್ಲಾರು ಒಬ್ರು ಹೆಣ್ಮಕ್ಳು ಅಥವಾ ಯಾರಾದ್ರೂ ಮನ್ಯಾಗ ಖಾಲಿ ಇದ್ದೇ ಇರ್ತಾರೆ ಅವ್ರಿಗೂ ಒಂದು ಎಕ್ಸಸೈಸ್ ಇದ್ದಂಗೆ ಎಕ್ಸಸೈಸ್ ಅನ್ನು ಪ್ಲಾಂಟ್ ಬೆಳೆಸೋದಾಗ್ಲಿ ಅವು ಕಳೆ ತೆಗೆಯೋದಾಗ್ಲಿ ನೀರು ಉಣಿಸೋದಾಗ್ಲಿ ಅವನ್ನ ಕಟಾವ್ ಮಾಡೋದಾಗ್ಲಿ ಇಂಥವೆಲ್ಲ ಸಣ್ಣ ಸಣ್ಣ ಚಟುವಟಿಕೆಗಳಿಂದ ಅವ್ರಿಗೂ ಕೂಡ ದೇಹಕ್ಕೆ ಒಂದು ಉತ್ತಮ ರೀತಿಯಿಂದ ಒಂದು ಚಟುವಟಿಕೆ ಅನುಕೂಲ ಆಗುತ್ತೆ ಆಮೇಲೆ ನಿನ್ನೆ ಇದ್ದಂತ ಸಸಿ ಇವತ್ತು ಚೆಂದಾಗಿರ್ತೈತಿ ಇವತ್ತಿನಕಿಂತ ನಾಳೆ ಚೆಂದಾಗಿರ್ತದೆ ಅದನ್ನ ನೋಡಿ ಅವ್ರು ಖುಷಿ ಪಡ್ತಾರೆ ಅದೊಂದು

ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನೆಕಾನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಜಿಲ್ಲೆಯಲ್ಲಿ ಮೀನು ಕೃಷಿಯನ್ನು ಮಾಡಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗಿರುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಗೊಬ್ಬರವಾಗಿ ಉಪಯೋಗಿಸಬಹುದು. ಮೀನು ಮರಿಗಳನ್ನು ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 ಸೆಂಟಿಮೀಟರ್ ಉದ್ದವಿರುವ ಮಡಿಗಳನ್ನು 2-3 ಮೀಟರ್ ನೀರಿನ ಆಳವಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10-20 ಸಾವಿರ ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಗುಣವಾಗಿ ದಾಸ್ತಾನನ್ನು ಮಾಡಬಹುದು. ಇನ್ನು ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಪಶುಗಳಲ್ಲಿ ಕೆಚ್ಚಲು ಬಾವು ತಡೆಗಟ್ಟಲು ಹಾಲು ಕರೆದ ನಂತರ ತಕ್ಷಣ ಕೆಚ್ಚಲನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಅಲ್ಲದೆ ಸೋಂಕು ನಿವಾರಕದೊಂದಿಗೆ ಉಪಚರಿಸಬೇಕು. ನುಗ್ಗೆಸೊಪ್ಪುಗಳನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಜಲಜೀವನ್ ಮಿಷನ್ನ ಮನೆ ಮನೆಗೆ ಗಂಗೆ ಪ್ರಾಯೋಜಿತ ಕಾರ್ಯಕ್ರಮ ಫೆಬ್ರವರಿ 24 ಗುರುವಾರ ಬೆಳಗ್ಗೆ 9:20 ಸಂದರ್ಶನ, ನಂತರ 10 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ. ನಮಸ್ಕಾರ, ನಾನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮುಖ್ಯ ಅಭಿಯಂತರಾದ ಏಜಾಜ್ ಹುಸೇನ್. 24 ಫೆಬ್ರವರಿ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಇರುತ್ತೇನೆ. ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಫೆಬ್ರವರಿ 24 ಗುರುವಾರ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗುವ ಮನೆ ಮನೆಗೆ ಗಂಗೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮುಖ್ಯ ಅಭಿಯಂತರರಾದ ಏಜಾಜ್ ಹುಸೇನ್ ಅವರೊಂದಿಗೆ ಮಾತನಾಡಿ ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 0-80. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಭತ್ತ ಹೊಸ ಸೋನಮಸೂರಿ 1,400 ರೂಪಾಯಿಗಳಿಂದ 1,900 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ 1,905 ರೂಪಾಯಿಗಳಿಂದ 2,907 ರೂಪಾಯಿಗಳು. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವಾರಿ 4,455 ರೂಪಾಯಿಗಳಿಂದ 4,794 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,000 ರೂಪಾಯಿಗಳಿಂದ 10,400 ರೂಪಾಯಿಗಳು. ಶೇಂಗಾ 3,972 ರೂಪಾಯಿಗಳಿಂದ 6,502 ರೂಪಾಯಿಗಳು. ಈರುಳ್ಳಿ 700 ರೂಪಾಯಿಗಳಿಂದ 2,820 ರೂಪಾಯಿಗಳು. ಭತ್ತ ಹೊಸ ಸೋನಮಸೂರಿ 1,329 ರೂಪಾಯಿಗಳಿಂದ 2,033 ರೂಪಾಯಿಗಳು. ಕೆಂಪು ತೊಗರಿ 4,333 ರೂಪಾಯಿಗಳಿಂದ 6,390 ರೂಪಾಯಿಗಳು. ಬಿಳಿ ತೊಗರಿ 5,009 ರೂಪಾಯಿಗಳಿಂದ 6,429 ರೂಪಾಯಿಗಳು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಇದಾದರೆ, ಇನ್ನು ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ 2,000 ರೂಪಾಯಿಗಳಿಂದ 2,200 ರೂಪಾಯಿಗಳು. ಶೇಂಗಾ 6,300 ರೂಪಾಯಿಗಳಿಂದ 6,300 ರೂಪಾಯಿಗಳು. ಕುಸುಬೆ 6,300 ರೂಪಾಯಿಗಳಿಂದ 6,300 ರೂಪಾಯಿಗಳು. ಸೂರ್ಯಕಾಂತಿ 6,300 ರೂಪಾಯಿಗಳಿಂದ 6,300 ರೂಪಾಯಿಗಳು, ತೊಗರಿ 5,530 ರೂಪಾಯಿಗಳಿಂದ 5,625 ರೂಪಾಯಿಗಳು. ಇನ್ನು ಲಿಂಗಸುಗುರು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡೋದಾದರೆ, ಒಣಮೆಣಸಿನಕಾಯಿ 4,000 ರೂಪಾಯಿಗಳಿಂದ 19,200 ರೂಪಾಯಿಗಳು, ಭತ್ತದ RNR ಹೊಸದು 1,940 ರೂಪಾಯಿಗಳಿಂದ 1,975 ರೂಪಾಯಿಗಳು, ಭತ್ತದ RNR ಹಳೆಯದು 2,300 ರೂಪಾಯಿಗಳಿಂದ 2,300 ರೂಪಾಯಿಗಳು, ಇನ್ನು ಹೊಸ ಸೋನ ಮಸೂರಿ ಭತ್ತ 1,600 ರೂಪಾಯಿಗಳಿಂದ 1,850 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸುಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೆರೂರಿನ ಕುಶಾಲಪ್ಪ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು. ಸಾಕಾಯಿ ತವ್ವ ತಂಗಿ, ಸಾಕಾಯಿ ತವ್ವ ತಂಗಿ, ಈ ಊರ ದಿಟ್ಟೆ ನಂದ ರಸಿಗವಲ್ದ ಮೋಟಾರ. ಸಾಕಾಯಿ ತವ್ವ ತಂಗಿ, ಸಾಕಾಯಿ ತವ್ವ ತಂಗಿ, ಸಾಕಾಯಿ ತವ್ವ ತಂಗಿ, ಈ ಊರ ದಿಟ್ಟೆ ನಂದ ರಸಿಗವಲ್ದ ಮೋಟಾರ. ನಾಲ್ಕು ಗಾಲಿಗೆ ನಾಲ್ಕು ಚಕ್ರ, ನಾಲ್ಕು ಗಾಲಿಗೆ ನಾಲ್ಕು ಚಕ್ರ, ಅದರೊಳಗೈತೆ ತಂಗಿ ತಂತರ, ಅದರೊಳಗೈತೆ ತಂಗಿ ತಂತರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋತಾರ. ಆರು ಮಂದಿ ಕೂಡುವಂತ ಈ ಗಾಡಿ ಒಳಗ, ಆರು ಮಂದಿ ಕೂಡುವಂತ ಈ ಗಾಡಿ ಒಳಗ, ಸರಿಯಾಗಿ ಕೂಡವಲ್ರು ಪ್ಯಾಸೆಂಜರ, ಸರಿಯಾಗಿ ಕೂಡವಲ್ರು ಪ್ಯಾಸೆಂಜರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ. ಪೆಟ್ರೋಲು ಹಾಕ್ಯಾನು ಬರಪೂರ ತಂಗಿ, ಪೆಟ್ರೋಲು ಹಾಕ್ಯಾನು ಬರಪೂರ ತಂಗಿ, ಚಾವಿ ಕೊಟ್ಟ ಬಿಟ್ಟನ ಗಾಡಿ ಸರರರ, ಚಾವಿ ಕೊಟ್ಟ ಬಿಟ್ಟನ ಗಾಡಿ ಸರರರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ. ಪೆಟ್ರೋಲು ತೀರಿತು ಗಾಡಿ ಪಂಚರ್ ಆಯಿತು, ಪೆಟ್ರೋಲು ತೀರಿತು ಗಾಡಿ ಪಂಚರ್ ಆಯಿತು, ಸಿಟ್ಟು ಗೆದ್ದ ಬಿಟ್ಟ ಹೋದ ಡ್ರಾವೇರ, ಸಿಟ್ಟು ಗೆದ್ದ ಬಿಟ್ಟ ಹೋದ ಡ್ರಾವೇರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ. ದರೆಯೊಳು ನವಲಗುಂದ ನಾಗಲಿಂಗರ, ದರೆಯೊಳು ನವಲಗುಂದ ನಾಗಲಿಂಗರ, ಕವಿ ಮಾಡಿ ಹಾಡನ ತಂಗಿ ಬರಪುರ, ಕವಿ ಮಾಡಿ ಹಾಡನ ತಂಗಿ ಬರಪುರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ. ಸಾಕಾಯ್ತವ್ವ ತಂಗಿ, ಸಾಕಾಯ್ತವ್ವ ತಂಗಿ, ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ. ನಾಲ್ಕು ಗಾಲಿಗೆ ನಾಲ್ಕು ಚಕ್ರ, ನಾಲ್ಕು ಗಾಲಿಗೆ ನಾಲ್ಕು ಚಕ್ರ, ಅದರೊಳಗೈತೆ ತಂಗಿ ತಂತರ, ಅದರೊಳಗೈತೆ ತಂಗಿ ತಂತರ ಸಾಕಾಯ್ತವ್ವ ತಂಗಿ ಸಾಕಾಯ್ತವ್ವ ತಂಗಿ ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ ಪೆಟ್ರೋಲು ತೀರಿತು ಗಾಡಿ ಪಂಚರ್ ಆಯಿತು ಪೆಟ್ರೋಲು ತೀರಿತು ಗಾಡಿ ಪಂಚರ್ ಆಯಿತು ಸಿಟ್ಟಿ ಗೆದ್ದ ಬಿಟ್ಟ ಹೋದ ಡ್ರಾವೇರ ಸಿಟ್ಟಿ ಗೆದ್ದ ಬಿಟ್ಟ ಹೋದ ಡ್ರಾವೇರ ಸಾಕಾಯ್ತವ್ವ ತಂಗಿ ಸಾಕಾಯ್ತವ್ವ ತಂಗಿ ಈ ಊರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ ಬಿಟ್ಟೆ ನಂದರ ಸಿಗವಲ್ದ ಮೋಟಾರ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಈ ಅಸ್ಥಿರ ಶರೀರವ ನಂಬಲು ಬೇಡ ಈ ಅಸ್ಥಿರ ಶರೀರವ ನಂಬಲು ಬೇಡ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಆತ್ಮದ ವಿಚಾರವು ಆತ್ಮದೊಳಿರುತ್ತೀರೆ ಆತ್ಮದ ವಿಚಾರವು ಆತ್ಮದೊಳಿರುತ್ತೀರೆ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದೆ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದೆ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಈ ಅಸ್ಥಿರ ಶರೀರವ ನಂಬಲು ಬೇಡ ಈ ಅಸ್ಥಿರ ಶರೀರವ ನಂಬಲು ಬೇಡ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಅಂದಿಗಿಂದಿಗಿ ಒಂದೆ ತಂದೆ ಗುರು ಗೋವಿಂದ ಅಂದಿಗಿಂದಿಗಿ ಒಂದೆ ಅಂದಿಗಿಂದಿಗಿ ಒಂದೆ ತಂದೆ ಗುರು ಗೋವಿಂದ ಸುಂದರ ಶಿಶುನಾಳ ದೀಶನ ಕಂದ ಸುಂದರ ಶಿಶುನಾಳ